ಅನುದಾನ ಸರಿದೂಗಿಸುವಂತೆ ಮನವಿ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಕೇಂದ್ರ ಕೃಷಿ ಸಚಿವ, ಮಾವಿಗೆ ಪ್ರತಿ ಕ್ವಿಂಟಾಲ್ಗೆ 1616 ರೂಪಾಯಿ ಪರಿಹಾರ ಘೋಷಣೆ. ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ, ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಶಾಸಕ ರಾಜು ಕಾಗೆ ಅಸಮಾಧಾನ. ರಾಜ್ಯದ ನೇರಳೆ ಹಣ್ಣು ಜಾಗತಿಕ ಮಾರುಕಟ್ಟೆಗೆ ಲಗ್ಗೆ, ಲಂಡನ್ಗೆ ರಫ್ತು. ಹಾಗೂ ರಾಜ್ಯ ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿಯವರೆಗೆ ಭ್ರಷ್ಟಾಚಾರ, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಮುಂಗಾರು ಅವಧಿಗೆ ಸೂಕ್ತ ತಳಿಗಳ ಆಯ್ಕೆ ಮತ್ತು ಬಿತ್ತನೆ ಆಯ್ಕೆ ಕುರಿತು ಡಾ ವೆಂಕಪ್ಪ ಪಿ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪ್ರಸ್ತುತ ಮುಂಗಾರು ಹಂಗಾಮು ಮಳೆ ಸಮಯ ಆರಂಭ ಆಗ್ತಾ ಇದೆ. ನಮ್ಮ ರೈತ ಬಾಂಧವರು ಹೊಲವನ್ನು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಬಿತ್ತನೆ ಮಾಡಬೇಕು ಅಥವಾ ಸಸಿ ಮಡಿ ತಯಾರಿ ಮಾಡಿಕೊಳ್ಬೇಕು, ಗೊಬ್ಬರ ಯಾವ ಥರ ತಯಾರಿ ಮಾಡಿಕೊಳ್ಬೇಕು ಅಥವಾ ಬಿತ್ತನೆಗೆ ಏನೇನು ಸಲಕರಣೆಗಳು ಬೇಕಾಗುತ್ತೆ, ಹೀಗೆ ಒಂದೊಂದು ಮಾಹಿತಿ ನಮ್ಮ ರೈತರು ಈಗಾಗಲೇ ಮಾಡಿಕೊಂಡಿರ್ತಾರೆ. ಪ್ರಸ್ತುತ ತಾವು ಯಾವ ಒಂದು ಈ ಒಂದು ಬೆಳೆಗೆ ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಥರ ಇದ್ರ ಬಗ್ಗೆ ಸಿದ್ಧತೆ ಮಾಡಿಕೊಂಡ್ರೆ ಉತ್ತಮ ಅಂತ ನಮ್ಮ ರೈತರು ಕಾಯ್ತಿರ್ತಾರೆ. ಹಾಗಾಗಿ ಇವತ್ತು ನಾವು ಮುಂಗಾರು ಅವಧಿಗೆ ಸೂಕ್ತ ತಳಿ ಆಯ್ಕೆ ಮತ್ತು ಅದರ ಬಿತ್ತನೆ ಬೀಜದ ಆಯ್ಕೆ ಯಾವ ಥರ ಇರಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯ ಬೀಜ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ವೆಂಕಪ್ಪ ಸರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಪಿ ವೆಂಕಪ್ಪ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಪಿ ವೆಂಕಪ್ಪ ಸರ್ ಅವರೇ, ಹೇಳಿ ನಮ್ಮ ರೈತ ಬಾಂಧವರಿಗೆ, ಈಗ ಪ್ರಸ್ತುತ ಮುಂಗಾರು ಶುರು ಆಗ್ತಾ ಇದೆ, ಇವತ್ತೇ ನಾಳೆ ಮಳೆ ಬರಬಹುದು ಅಂತ ಒಂದು ವಿಚಾರದಲ್ಲಿದ್ದಾರೆ, ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ತಮ್ಮ ಬೆಳೆ ಬೆಳೀಲಿಕ್ಕೆ ಅವರು ಶುರು ಮಾಡಿಕೊಂಡಿದ್ದಾರೆ, ಈ ಯಾವ ಥರ ತಳಿನ ಆಯ್ಕೆ ಮಾಡಿಕೊಳ್ಬೇಕು ಇದ್ರ ಬಗ್ಗೆನೂ ಕೂಡ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಟ್ರೆ ಉತ್ತಮ ಅಲ್ಲ? ತಾವು ತಿಳಿಸಿದ ಹಾಗೆ ಆಶಾದಾಯಕವಾಗಿ ಮುಂಗಾರು ಪ್ರಾರಂಭ ಆಗಿದೆ. ಬಹಳ ಶ್ರೀಮಂತವಾಗಿ ಮಳೆ ಎಲ್ಲ ಪ್ರದೇಶಗಳಲ್ಲೂ ಕಂಡುಬಂದಿದೆ. ಸೊ ಹಂಗಾಗಿ ರೈತ ಬಾಂಧವರು ನಿರ್ದಿಷ್ಟ ಕೇಂದ್ರಗಳಿಂದ ಅತ್ಯುತ್ತಮವಾದಂಥ ತಳಿಗಳನ್ನು ಆಯ್ಕೆ, ಅಂದರೆ ಪ್ರಚಲಿತವಾದಂಥ ತಳಿಗಳನ್ನು, ಅಧಿಕ ಇಳುವರಿ ಅಲ್ಪಾವಧಿನಲ್ಲಿ ದೊರಕಿಸಿಕೊಡ್ತಕ್ಕಂಥ ತಳಿಗಳನ್ನು, ಯಶಸ್ವಿಯಾಗಿ ಎಲ್ಲ ಪ್ರಾದೇಶಿಕ ಹವಾಮಾನಗಳಿಗೆ ಹೊಂದಿ ಬೆಳೀತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡುವಲ್ಲಿ ಉತ್ಸುಕರಾಗಿದ್ದಾರೆ. ಅದೇ ರೀತಿಯಾಗಿ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು ಅಥವಾ ರಾಜ್ಯ ಕೃಷಿ ಇಲಾಖೆ ಇರ್ಬೋದು, ಇವೆಲ್ಲವೂ ತಮ್ಮ ತಮ್ಮ ಸಿದ್ಧತೆ ಮಾಡಿಕೊಂಡು ತುಂಬ ನಿರ್ದಿಷ್ಟವಾದ ಕೇಂದ್ರಗಳಿಂದ ಏಕತಳಿಯ ಬೀಜಗಳನ್ನು, ಬೆಳೆ ಬೀಜಗಳನ್ನು ವಿತರಣೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ಅಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮವಾದ ಬೆಳೆಯನ್ನು ಈ ಮುಂಗಾರು ಅವಧಿನಲ್ಲಿ ಬೆಳಿಬಹುದು ಅಂತ ನಾನು ಹೇಳಿ. ಮತ್ತೆ ಡಾಕ್ಟರ್ ವೆಂಕಪ್ಪ ಅವರೇ, ಈಗ ಮುಂಗಾರಿಗಾಗಿ ವಿಶೇಷ ತಳಿಗಳು ಇದಾವ? ಮುಂಗಾರಿ ಬೆಳೆ ಬೆಳೆಯೋಕೆ ಅದಕ್ಕಾಗಿ ವಿಶೇಷ ತಳಿಗಳನ್ನ ಏನಾದ್ರು ಇದಾವ ಅದ್ರ ಬಗ್ಗೆ ಇದ್ರೆ ಹೇಳಿ. ಕೃಷಿಯ ಬೆಳೆಯ ಅವಧಿಯನ್ನು ಒಂದು ವಾರ್ಷಿಕ ಅವಧಿನಲ್ಲಿ ನಾವು ವರ್ಗೀಕರಣ ಮಾಡೋದಾದ್ರೆ ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಬೆಳೆ ಅಂತ ತಮಗೆ ತಿಳಿದಿರೋ ಹಾಗೆ ರೈತರಿಗೂ ಸಹ ತಿಳಿದಿದೆ. ಸೊ ಮುಂಗಾರು ಹಂಗಾಮಿಗೆನೆ ಪ್ರತ್ಯೇಕವಾದ ತಳಿಗಳನ್ನ ಅಭಿವೃದ್ಧಿಪಡಿಸಿರುತ್ತದೆ. ಯಾಕೆ ಅಂತಂದ್ರೆ ಮುಂಗಾರು ಅವಧಿಯಲ್ಲಿ ಆ ಒಂದು ಕಾಲಮಾನದಲ್ಲಿ ಒದಗಿ ಬರತಕ್ಕಂತಹ ಹವಾಮಾನಗಳಿಗೆ ಹೊಂದಿ ಯಶಸ್ವಿಯಾಗಿ ಬೆಳೀತಕ್ಕಂಥ ತಳಿಗಳನ್ನು ಪ್ರತ್ಯೇಕವಾಗಿ ಅಭಿವೃದ್ಧಿಪಡಿಸಿದೆ. ಅಂದರೆ ಆಯಾ ತಳಿಗಳು ಆಯಾ ಒಂದು ಹವಾಮಾನದಲ್ಲಿ ಯಶಸ್ವಿಯಾಗಿ, ಹವಾಮಾನದಲ್ಲಿ ದೊರಕುವಂತಹ ಎಲ್ಲ ಸಂಪನ್ಮೂಲಗಳನ್ನು ಯಶಸ್ವಿಯಾಗಿ ಬಳಸಿಕೊಂಡು ಬೆಳೀತಕ್ಕಂಥದ್ದನ್ನು ಆಯಾ ವಿಭಾಗ ಮಾಡಿ ಆಯಾ ಅವಧಿನಲ್ಲಿ ಬೆಳೆಯೋದಕ್ಕೋಸ್ಕರನೇ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಮುಂಗಾರು ತಳಿ ಅವಧಿಯ ವಿಶೇಷ ತಳಿಗಳಂದ್ರೆ ಈಗ ಭತ್ತ ಬೆಳಿಬಹುದು, ಮತ್ತಾವುದು ಬೆಳೆ ಬೆಳಿಬಹುದು? ರಾಗಿ ಬೆಳಿಬಹುದು, ಭತ್ತ ಬೆಳಿಬಹುದು, ಜೋಳ ಬೆಳಿಬಹುದು, ತರಕಾರಿ ಬೆಳೆಗಳನ್ನು ಬೆಳಿಬಹುದು, ಮತ್ತು ದ್ವಿದಳ ಬೆಳೆಗಳನ್ನು ಬೆಳಿಬಹುದು, ಮತ್ತು ತೃಣಧಾನ್ಯದ ಬೆಳೆಗಳನ್ನು ಬೆಳಿಬಹುದು. ಸಮಗ್ರವಾಗಿ ಅಧಿಕ ಪೋಷಕಾಂಶಗಳನ್ನು ಕೊಡತಕ್ಕಂತ ಏಕದಳ, ದ್ವಿದಳ, ಎಣ್ಣೆಕಾಳು ಬೆಳೆಗಳು ಮತ್ತು ಮೇವಿನ ಬೆಳೆಗಳನ್ನು ಸಹ ಈ ಅವಧಿನಲ್ಲಿ ಬಿತ್ತನೆ ಮಾಡಬಹುದು. ಸಾಮಾನ್ಯವಾಗಿ ನಾವು ರೈತರಿಗೆ ಗೊತ್ತಿದೆ, ಮೂರು ಈ ಒಂದು ಬೆಳೆಯ ಹಂಗಾಮುಗಳಲ್ಲಿ ಈ ಮಾನ್ಸೂನ್ ಅಂತೇವಲ್ಲ, ಇದೇ ಮೊದಲ ಬೆಳೆ, ಮೊದಲ ಸಮಯ ಹೌದಲ್ಲ? ಹಂಗಾಗಿ ಈಗ ಸುಧಾರಿತ ತಳಿಗಳು ಈ ಮುಂಗಾರಿಗೆ ಸೂಕ್ತ ಅಂತಾರೆ, ಅವು ಹೆಂಗೆ ಮತ್ತೆ ಅವುಗಳ ಗುಣಲಕ್ಷಣಗಳು ಹೆಂಗಿರ್ತವೆ ಡಾಕ್ಟರ್ ವೆಂಕಪ್ಪ ಅವರೇ? ಸುಧಾರಿತ ತಳಿಗಳು ಅಂತಂದ್ರೆ ರೈತರು ತಲೆಮಾರಿನಿಂದ ತಲೆಮಾರಿಗೆ ಹಿಂದಿನಿಂದ ಪ್ರಾದೇಶಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಬೆಳೆಗಳನ್ನ ತಳಿಗಳನ್ನ ಅವರೇ ಗುರುತಿಸಿಕೊಂಡಂತ ತಳಿಗಳನ್ನ ಬೆಳೀತಿದ್ರು. ಹೌದು, ಆ ಒಂದು ಪ್ರಾದೇಶಿಕ ಸಾಂಪ್ರದಾಯಿಕ ತಳಿಗಳ ಇರತಕ್ಕಂತ ಮೌಲ್ಯಗಳನ್ನ ಹೆಚ್ಚು ಮಾಡಿ, ಅಂದ್ರೆ ಮೌಲ್ಯವರ್ಧಿತ ತಳಿಗಳನ್ನ ಸುಧಾರಣೆ ಮಾಡಿ ಅವುಗಳಲ್ಲಿ ದೊರೆತಕ್ಕಂತ ಲಾಭಗಳು, ಪೋಷಕಾಂಶಗಳಿರ್ಬೋದು, ಪೌಷ್ಟಿಕಾಂಶ ಇರತಕ್ಕಂಥದ್ದು, ಎಣ್ಣೆ ಅಂಶ ಇರಬಹುದು, ಅಧಿಕ ಇಳುವರಿ ಇರಬಹುದು ಮತ್ತು ಅಧಿಕ ಮಾರುಕಟ್ಟೆ ಮೌಲ್ಯಗಳು ಇವೆಲ್ಲವನ್ನೂ ಸೇರಿಸಿ ಮೌಲ್ಯವರ್ಧಿತ ತಳಿಗಳನ್ನ ವಿಜ್ಞಾನಿಗಳು ಸುಧಾರಿಸಿರೋದ್ರಿಂದ ಅವನ್ನ ಸುಧಾರಿತ ತಳಿಗಳು ಅಂತ ಕರೀತಾರೆ. ಇನ್ನೂ ಮುಂದುವರೆದು ಈ ಎಲ್ಲಾ ಸುಧಾರಿತ ತಳಿಗಳು ಅಲ್ಪಾವಧಿನಲ್ಲಿ ಯಶಸ್ವಿಯಾಗಿ ಬೆಳೀತವೆ. ಸಾಂಪ್ರದಾಯಿಕ ತಳಿಗಳು ಹಿಂದೆ ಎಲ್ಲ ದೀರ್ಘಾವಧಿಯಲ್ಲಿ ಬೆಳೀತಕ್ಕಂಥವಾಗಿದ್ದು, ಅಲ್ಪಾವಧಿಯು ಕಡಿಮೆ ಇದ್ವು ತಳಿಗಳು, ಇವುಗಳನ್ನೆಲ್ಲ ಸುಧಾರಿತ ತಳಿಗಳನ್ನಾಗಿ ಅಭಿವೃದ್ಧಿಪಡಿಸಿರೋದ್ರಿಂದ ಎಲ್ಲಾ ಸಾಂಪ್ರದಾಯಿಕ ತಳಿಗಳನ್ನು ಅಲ್ಪಾವಧಿಯಲ್ಲಿ ಯಶಸ್ವಿಯಾಗಿ ಬೆಳೀವು, ಅಧಿಕ ಇಳುವರಿಯನ್ನ ಸಾಧಿಸಬಹುದು. ಇಂಥವನ್ನ ಸುಧಾರಿತ ತಳಿಗಳು. ಮತ್ತೆ ಸಾಂಪ್ರದಾಯಿಕ ತಳಿಗಳಲ್ಲಿ ಕ್ಷೀಣಿಸತಕ್ಕಂಥದ್ದು, ತಳಿಯ ಗುಣಲಕ್ಷಣಗಳು ಕ್ಷೀಣಿಸತಕ್ಕಂಥ ಅವಕಾಶಗಳು ಜಾಸ್ತಿ ಇದ್ವು. ಆ ಕ್ಷೀಣಿಸತಕ್ಕಂಥ ಅಂಶಗಳನ್ನು ಗುರುತಿಸಿ ಆ ಎಲ್ಲ ಕ್ಷೀಣಿಸತಕ್ಕಂಥ ಗುಣಾಂಶಗಳಿಗೆ ನಿರೋಧಕತೆಯನ್ನ ಅಭಿವೃದ್ಧಿಪಡಿಸಿ, ಅಂದರೆ ಬರ ನಿರೋಧಕ ಇರಬಹುದು ಅಥವಾ ರೋಗ ನಿರೋಧಕ ಇರಬಹುದು, ಇಂತಹ ಎಲ್ಲ ನಿರೋಧಕತೆಯನ್ನು ಅದರಲ್ಲಿ ತುಂಬಿ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾಗಿ ಸಾಂಪ್ರದಾಯಿಕ ತಳಿಗಳಿಗೆ ಹೋಲಿಸಿದಾಗ ಸುಧಾರಿತ ತಳಿಗಳು ಮತ್ತು ಮುಂದುವರೆದು ಸಂಕರ ತಳಿಗಳು ರೈತ ಬಾಂಧವರಿಗೆ ಹೆಚ್ಚಿನ ಲಾಭಾಂಶಗಳನ್ನು ತಂದುಕೊಡ್ತವೆ. ಈ ನಿಟ್ಟಿನಲ್ಲಿ ಅವನ ಸುಧಾರಿತ ತಳಿಗಳು ಅಂತ ನಾವು ಹೇಳಬಹುದು. ಇನ್ನೊಂದು ಡಾಕ್ಟರ್ ವೆಂಕಪ್ಪ ಅವರೇ, ಸುಧಾರಿತ ಅಥವಾ ಸಂಕರ್ಣ ತಳಿಗಳು ಅಂತವಲ್ಲ, ಇವು ಸಾಂಪ್ರದಾಯಿಕವಾದಂತ ತಳಿಗಳಿಗಿಂತ ಹೆಂಗೆ ಭಿನ್ನ ಆಗಿರ್ತವೆ? ಅದನ್ನು ಮೊದಲೇ ತಿಳಿಸಿದ ಹಾಗೆ ಅವು ಭಿನ್ನ ಹೇಗೆ ಅಂತ ಅಂದ್ರೆ, ಎಲ್ಲ ಸಾಂಪ್ರದಾಯಿಕ ತಳಿಗಳು ಅಧಿಕ ಅವಧಿಯನ್ನ ಮೊಳಕೆಗಾಗ್ಲಿ ಅಥವಾ ಹೂವು ಮೂಡೋದಕ್ಕಾಗ್ಲಿ ಅಥವಾ ಕಟಾವಿಗೆ ಬರತಕ್ಕಂಥದ್ದಾಗ್ಲಿ ಅಧಿಕ ದೀರ್ಘಾವಧಿಯನ್ನು ತಗೊಂಡು ಮತ್ತು ಸಮಾನಾಂತರವಾಗಿ ಅವು ಮಾಗುವಂತ ಗುಣಗಳನ್ನ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಸೊ ಹಿಂಗಾಗಿ ಸುಧಾರಿತ ತಳಿಗಳು ಮತ್ತು ಸಂಕರ ತಳಿಗಳು ಅಲ್ಪಾವಧಿನಲ್ಲಿ ತಮಗೆ ಇರತಕ್ಕಂಥ ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನ ಯಶಸ್ವಿಯಾಗಿ ತೋರ್ಪಡಿಸತಕ್ಕಂಥದ್ದು, ಅಂದ್ರೆ ಉದಾಹರಣೆಗೆ ಬಿತ್ತಿದ ನಂತರ ನಿರ್ದಿಷ್ಟ ಅವಧಿನಲ್ಲಿ 10-15 ದಿವಸಕ್ಕೆ 100% ಮೊಳಕೆ ಆಗುತ್ತೆ ಅಂದ್ರೆ 100% ಮೊಳಕೆ ಆಗ್ತಕ್ಕಂಥದ್ದು, ಆಮೇಲೆ ಎಕರೆವಾರು ಪ್ರದೇಶದಲ್ಲಿ ಪ್ರತಿಶತ ಗರಿಷ್ಠ ಸಸ್ಯಗಳ ಸಂಖ್ಯೆ ಮೂಡತಕ್ಕಂಥದ್ದು, ಆ ಮೂಡಿದಂತ ಗರಿಷ್ಠ ಸಸ್ಯಗಳ ಸಂಖ್ಯೆ ಯಶಸ್ವಿಯಾಗಿ ಬೆಳೆಯಾಗಿ ಬೆಳೀತಕ್ಕಂಥದ್ದು, ಅಲ್ಪ ಕಾಲಾವಧಿನಲ್ಲಿ ಅಥವಾ ನಿರ್ದಿಷ್ಟ ಕಾಲಾವಧಿನಲ್ಲಿ ಹೂ ಮೂಡತಕ್ಕಂಥದ್ದು, ಕಾಳು ಕಟ್ಟುವಂಥದ್ದು, ಕಾಳು ತುಂಬುವಂಥದ್ದು ಮತ್ತು ಕಾಳು ಮಾಗುವಂಥದ್ದು ಮತ್ತು ಕಟಾವಿಗೆ ಬರತಕ್ಕಂಥ ಅವಧಿ ನಿರ್ದಿಷ್ಟವಾಗಿ ಗುರುತಿಸಲ್ಪಟ್ಟಿದೆ ಸುಧಾರಿತ ತಳಿಗಳಲ್ಲಿ, ಮತ್ತು ಎಲ್ಲ ಗುಣಲಕ್ಷಣಗಳನ್ನು ಆಧರಿಸಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವರು ಆಂತರಿಕ ಬೇಸಾಯ ಕ್ರಮಗಳನ್ನು ಮಾಡತಕ್ಕಂಥದ್ದು ಅಥವಾ ರೋಗ ಸಂರಕ್ಷಣೆ ಮಾಡತಕ್ಕಂಥದ್ದು ಎಲ್ಲಾ ಕಾರ್ಯಕ್ರಮಗಳನ್ನು ಆ ಬೆಳೆ ತಾನಾಗಿ ಗುರುತಿಸಿಕೊಳ್ಳುವಂತಹ ಗುಣಲಕ್ಷಣಗಳ ಆಧಾರದ ಮೇಲೆ ರೈತರು ಯಶಸ್ವಿಯಾಗಿ ಅವುಗಳನ್ನು ಕಾರ್ಯೋನ್ಮುಖವಾಗಿ ಮತ್ತು ಕಟಾವು ಮಾಡತಕ್ಕಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಸಾಂಪ್ರದಾಯಿಕ ತಳಿಗಳಿಗಿಂತ ಇವು ಸುಧಾರಿತ ತಳಿಗಳು ರೈತರಿಗೆ ಹೆಚ್ಚು ಸೂಕ್ತ. ಹೆಚ್ಚು ಸೂಕ್ತ ಅಂದ್ರೆ ಅದು ಆ ಮಣ್ಣಿಗೂ ಕೂಡ ಹೊಂದ್ಕೋತಾರೆ, ಹವಾಮಾನಕ್ಕೆ ಒಂದಿಗೂ ಬೆಳೀತಕ್ಕಂಥದ್ದು, ಮತ್ತೆ ಅವರಿಗೆ ಹೆಚ್ಚಿನ ಲಾಭಾಂಶ ತಂದುಕೊಡ್ತಕ್ಕಂಥದ್ದು. ಲಾಭಾಂಶ ಅಂದ್ರೆ ಎರಡು, ಒಂದು ಅವರು ಆಹಾರಕ್ಕಾಗಿ ಬಳಸಿದಾಗ್ಲೂ ಒಳ್ಳೆ ಲಾಭಾಂಶಗಳು, ಪೌಷ್ಟಿಕಾಂಶಗಳು, ಅಥವಾ ಮಾರುಕಟ್ಟೆ ದೃಷ್ಟಿಯಿಂದ ಬೆಳೆದಾಗ್ಲೂ ಕೂಡ, ಮತ್ತು ಅವನ್ನ ಮಾರುಕಟ್ಟೆ ದೃಷ್ಟಿಯಿಂದಾಗ್ಲಿ ಅಥವಾ ಆಹಾರಕ್ಕಾಗ್ಲಿ ಸಂಗ್ರಹಣೆ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಸುಧಾರಿತ ತಳಿಗಳು ದೀರ್ಘಾವಧಿಗೆ ಸಂರಕ್ಷಣಾ ಮತ್ತು ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ಜೀವಿತಾವಧಿ ಅಂತೀವಿ ನಾವು, ಅಂದ್ರೆ ಸೀಡ್ ವಯಬಿಲಿಟಿ ಮತ್ತು ಸೀಡ್ ವಿಗರ್ ಅಂತೀವಿ. ಬೀಜ ಜೀವಾಂಶ ಮತ್ತು ಬೀಜ ಬಲಸತ್ವವನ್ನು ಗರಿಷ್ಠ ಮಟ್ಟದಲ್ಲಿ ಹೊಂದಿರೋದ್ರಿಂದ ಅವು ದೀರ್ಘ ಸಂಗ್ರಹಣಾ ಸಾಮರ್ಥ್ಯವನ್ನು ಸಹ ಹೊಂದಿರುತ್ತೆ. ಇವೆಲ್ಲವೂ ಮೌಲ್ಯವರ್ಧಿತ ಗುಣಲಕ್ಷಣಗಳು ಸುಧಾರಿತ ಬೆಳೆಗಳಲ್ಲಿ. ಹಾಗಾಗಿ ಇವು ಹೆಚ್ಚು ಪ್ರಚಲಿತವಾಗಿ ಜನಸಾಮಾನ್ಯರಲ್ಲಿ ಮತ್ತು ರೈತರಲ್ಲಿ ಮಾನ್ಯತೆಯನ್ನು ಗಳಿಸ್ತವೆ. ಸೊ ಹಂಗಾಗಿ ಇವುಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗುತ್ತೆ. ಹಾಗಾಗಿ ಈ ತಳಿಗಳನ್ನು ನಿರ್ದಿಷ್ಟ ಕೇಂದ್ರಗಳಿಂದ ನಿರ್ದಿಷ್ಟ ಸಂಸ್ಥೆಗಳಿಂದ ಪಡಿತಕ್ಕಂಥದ್ದು ಈ ಮುಂಗಾರು ಹಂಗಾಮಿಗೆ ಬಹಳ ಅವಶ್ಯಕ. ಇನ್ನೊಂದು ಡಾಕ್ಟರ್ ವೆಂಕಪ್ಪ ಸರ್ ಅವರೇ, ಈ ಅಧಿಕೃತ ಮೂಲಗಳಿಂದ ಬಿಡುಗಡೆಗೊಂಡ

ಗುರುಪಾರ ಬ್ರಹ್ಮ ಲೋಕ ಸುಖವು ಭೋಗವು ರೋಗ ದುರಿತಾದಿ ಭಯವು ನರಲೋಕ ಸುಖವು ಭೋಗವು ರೋಗ ದುರಿತಾದಿ ಭಯವು ವರ ಇಂದ್ರ ಪದವಿಯು ಪರ ಶತ್ರುಗಳ ಭಯ ಶತ್ರುಗಳ ಭಯ ಉರು ವೈರಾಗ್ವಂದೇ ನಿರ್ಭಯವೆಂದು ಬೋಧಿಪ ಗುರು ಪಾರ ಬ್ರಹ್ಮ ಸರ್ವರಿಗೂ ಶ್ರೀ ಗುರುಪಾರ ಬ್ರಹ್ಮ ಅಲೆಯನ್ನು ನಿಲ್ಲಿಸಿ ಅಜ್ಞಾನದ ಮೂಲವ ಕೆಡಿಸಿ ಅಲೆಯನ್ನು ನಿಲ್ಲಿಸಿ ಅಜ್ಞಾನದ ಮೂಲವ ಕೆಡಿಸಿ ನೀಲಾತೋಯದ ಮಧ್ಯೆ ಆಪೋ ಜ್ಯೋತಿಯನು ಪರಬ್ರಹ್ಮ ಬ್ರಹ್ಮಜ್ಞಾನ ಗುರುವಿನೋಳಿರಿಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್ ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಪ್ರೀಮಿಯಂ ಇಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ ರಂಗನಿಗೂ ಲಿಂಗನಿಗೂ ಭೇದವೇ ಅಮ್ಮ ರಂಗನಿಗೂ ಲಿಂಗನಿಗೂ ಭೇದವೇ ರಂಗನಿಗೂ ಲಿಂಗನಿಗೂ ಭೇದವೇ ಅಮ್ಮ ರಂಗನಿಗೂ ಲಿಂಗನಿಗೂ ಭೇದವೇ ರಂಗನಿಗೂ ಲಿಂಗನಿಗೂ ವಾಸಿಯಮ್ಮ ರಂಗನು ಅಮ್ಮ ಕೈಲಾಸ ವಾಸಿಯಮ್ಮ ಲಿಂಗನು ರಂಗನಿಗೂ ಧರಿಸುವನು ರಂಗನು ಅಮ್ಮ ವಿಭೂತಿ ಧರಿಸುವನು ಲಿಂಗನು ಉದ್ದ ಬಟ್ಟು ಇಡುವವನು ರಂಗನು ಅಮ್ಮ ಅಡ್ಡ ಬಟ್ಟು ಇಡುವವನು ಲಿಂಗನು ಉದ್ದ ಬಟ್ಟು ಇಡುವವನು ರಂಗನು ಅಮ್ಮ ಅಡ್ಡ ಬಟ್ಟು ಇಡುವವನು ಲಿಂಗನು ರಂಗನಿಗೂ ಲಿಂಗನಿಗೂ ಭೇದವೇ ಹಾ ಅಮ್ಮ ಲಿಂಗನು ಶಂಕ ಚಕ್ರಧಾರಿಯ ಮರಂಗನು ಅಮ್ಮ ತ್ರಿಶೂಲಧಾರಿಯ ಮಾಲಿಂಗನು ರಂಗನಿಗೋ ಲಿಂಗನಿಗೋ ಭೇದವೇ ಅಮ್ಮ ರಂಗನಿಗೋ ಲಿಂಗನಿಗೋ ಭೇದವೇ ರಂಗನಿಗೋ ಲಿಂಗನಿಗೋ ಭೇದವೇ ¶¶ ರಂಗನು ಪಲ್ಲಂಗೋವಿ ಊದುವವನು ರಂಗನು ಅಮ್ಮ ಶಂಕಾನು ಊದುವವನು ಲಿಂಗನು ಪಲ್ಲಂಗೋವಿ ಊದುವನು ರಂಗನು ಅಮ್ಮ ಶಂಕಾನು ಊದುವನು ಲಿಂಗನು ರಂಗನಿಗೋ ಲಿಂಗನಿಗೋ ಭೇದವೇ ಅಮ್ಮ ರಂಗನಿಗೋ ಲಿಂಗನಿಗೋ ಭೇದವೇ ರಂಗನಿಗೋ ಲಿಂಗನಿಗೋ ಭೇದವೇ ಮರವ ಹತ್ತುವವನು ರಂಗನು ಅಮ್ಮ ಬಿಲ್ವ ಮರವ ಹತ್ತುವವನು ಲಿಂಗನು ಜನ್ಮ ಮರವ ಹತ್ತುವನು ರಂಗನು ಅಮ್ಮ ಬಿಲ್ವ ಮರವ ಹತ್ತುವನು ಲಿಂಗನು ರಾಧೆಯ ಕೈ ಹಿಡಿದವನು ರಂಗನು ಅಮ್ಮ ಪಾರ್ವತಿ ಕೈ ಹಿಡಿದವನು ಲಿಂಗನು ಶಾಪನ್ನಗದಾರಿ ರಂಗನು ಅಮ್ಮ ಹುಲಿ ಚರ್ಮ ದಾರಿ ಅಮ್ಮ ಲಿಂಗನು ಶಾಪನ್ನಗದಾರಿ ರಂಗನು ಅಮ್ಮ ಹುಲಿ ಚರ್ಮ ದಾರಿ ಅಮ್ಮ ಲಿಂಗನು ದಾವಾಗ್ನಿ ನುಂಗಿದನು ರಂಗನು ಅಮ್ಮ ಕಾಲಕೂಟ ನುಂಗಿದವನು ಲಿಂಗನು ಶೈಲಾವಾಸಿ ಅಮ್ಮ ಲಿಂಗನು